ಸದ್ಯದಲ್ಲೇ ನಿರೀಕ್ಷಿಸಿ ವೀಲ್ ಮೇಲೆ ವಿಶ್ವಕೋಶ. ವೀಲ್ ಮೇಲೆ ವಿಶ್ವಕೋಶ ನಿಮ್ಮ ಆಕಾಶವಾಣಿ ಕಲಬುರಗಿ ಹಾಗೂ ವಿಜಯಪುರ ಕೇಂದ್ರಗಳಿಂದ. ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ. ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352. ನಾಡಿನ ಸಮಸ್ತ ರೈತ ಬಾಂಧವರಿಗೆ ಆಯುಷರ್ ಟ್ರಾಕ್ಟರ್ಸ್ ವತಿಯಿಂದ ವಿಶೇಷ ಕೊಡುಗೆ. ಹೊಸ ಟೆಕ್ನಾಲಜಿಯೊಂದಿಗೆ ಹೊಸ ಭರವಸೆ, ಅಧಿಕ ಶಕ್ತಿ, ಕಡಿಮೆ ಮೇಂಟೆನೆನ್ಸ್ ಹಾಗೂ ಕಡಿಮೆ ಡೀಸೆಲ್ ಬಳಕೆ. 60 ವರ್ಷದಲ್ಲಿ 1,200,000 ಅಧಿಕ ರೈತರ ವಿಶ್ವಾಸದ ಟ್ರಾಕ್ಟರ್. ಟ್ರಾಕ್ಟರ್ನೊಂದಿಗೆ ರೋಟೋವೇಟರ್ ಉಚಿತ. ಅಧಿಕೃತ ಮಾರಾಟಗಾರರು ರೇಣುಕ ಮೋಟಾರ್ಸ್, ಭಾರತ್ ಬೆಂಜ್ ಶೋರೂಮ್ ಹಿಂದುಗಡೆ, ಬೆಂಗಳೂರು ಎನ್ಎಸ್ ಹೈವೇ, ಹಳೆ ಜುಮನಾಳ್ ರೋಡ್, ವಿಜಯಪುರ. ದೂರವಾಣಿ ಸಂಖ್ಯೆಗಳು 8792042255. ಇನ್ನೊಂದು 9620922255. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರಿಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರಿಗೆಲ್ಲ ಸೆಳೆ ಶರಣಾರ್ಥಿಗಳು, ಈಗ ಕೇಳಿ ಕಿಸಾನ್ ವಾಣಿಯಲ್ಲಿ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹನುಮಂತ ರಾಮಪ್ಪ ಪಾರ್ಗೆ ಹಾಗೂ ಸಂಗಡಿಯಿಂದ ಗೊಂದಲಿಗರ ಪದಗಳು. ಸ್ಮರಣಿ ನಾನು ಮರಿಯಲಾರೆ ದೇವಿ ನಿನ್ನ, ಸ್ಮರಣಿ ನಾನು ಮರಿಯಲಾರೆ ಮಾಡಿದೇ ದೇವಿ ದೇವಿ ನಿನ್ನ ಗುರುವೇ ನಮಗೆ ನೋಡಿ ಊರ ಆಸೆ ನಮಗಿಲ್ಲ